ಶಿರ್ಸಿಯಲ್ಲಿರ್ತಕ್ಕಂಥ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಸೂಕ್ಷ್ಮಾಣು ಜೀವಿಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಗುರುಮೂರ್ತಿ ಅವರೇ. ನಮಸ್ಕಾರ ಸರ್. ಈ ಅಣಬೆ ಅಂತೀವಲ್ಲ, ಏನದು ಅಣಬೆ ಅಂದ್ರೆ? ಅಣಬೆ ಅಂದ್ರೆ ಇದು ಒಂದು ಶಿಲೀಂಧ್ರ ಜಾತಿಗೆ ಸೇರ್ತಕ್ಕ ಜೀವಿ. ಇದು ನಮ್ಮ ಪ್ರಥಮವಾಗಿ ಮಳೆ ಬಿದ್ದಾಗ ನಮ್ಮ ಅರಣ್ಯ ಪ್ರದೇಶದಲ್ಲಿ ಮತ್ತು ಹೊಲಗಳಲ್ಲಿ ನಾಯಿ ಕುಡಿಯಂಗೆ ಹೇಳುತ್ತೆ ಅಂತಾರಲ್ಲ, ಅದು ನಮಗೆ ತಿಂತಕ್ಕಂಥ ಅಣಬೆ ಅಂತ ನಾವು ಹೇಳ್ತೀವಿ. ಇದು ನಮ್ಮ ರೈತರು ತಗೊಂಡ್ಬಂದು ಉಪಯೋಗಿಸ್ತಾ ಇದ್ದಾರೆ. ಅದಕ್ಕೆ ಯಾಕೆಂದರೆ ಇವತ್ತು ಈ ಅಣಬೆ ಯಾವುದೇ ಏಕದಳ ಧಾನ್ಯಗಳಾಗಲಿ ಅಥವಾ ದ್ವಿದಳ ಧಾನ್ಯ ಆಗಲಿ ತರಕಾರಿಗಿಂತ ಅತಿ ಹೆಚ್ಚು ಪ್ರೋಟೀನ್ ಅಂಶವನ್ನು ಹೊಂದಿರತಕ್ಕಂಥದ್ದು. 46% ಪ್ರೋಟೀನ್ ಅಂಶ ಇದರಲ್ಲಿದೆ, ತರಕಾರಿ ಮತ್ತು ದ್ವಿದಳ ಧಾನ್ಯ ಏಕದಳ ಧಾನ್ಯಗಳನ್ನು ಹೋಲಿಸಿದರೆ. ಸಾಕಷ್ಟು ಮಕ್ಕಳು ಇವತ್ತು ಪ್ರೋಟೀನ್ನ ಕೊರತೆಯಿಂದ ನೀಗ್ತಾ ಇದ್ದಾರೆ. ಇವತ್ತು ನಮ್ಮ ರೈತರು ಇದನ್ನು ಒಂದು ಉಪಕಸುಬಾಗಿ ಬೆಳೆಸಿದರೆ ಇದರಿಂದ ಒಳ್ಳೆ ಒಂದು ಆದಾಯ ಸಿಗುತ್ತೆ ಅಂತ ನಾನು ಹೇಳಕ್ ಬಯಸ್ತೇನೆ. ಇಂಥ ಒಂದು ಅಣಬೆಯನ್ನು ನಾವು ಬೆಳಿಬೇಕು ಅಂತೇಳಿದಾಗ ಅದಕ್ಕೊಂದು ತರಬೇತಿ ಬೇಕಾಗತ್ತೆ ಅನ್ಸುತ್ತಲ್ಲ? ಹೌದು ಸರ್, ತರಬೇತಿ ಅತ್ಯವಶ್ಯಕ. ಒಂದು ಸಾರಿ ತರಬೇತಿ ತಗೊಂಡ್ರೆ ನಮ್ಮ ರೈತರು ತಮ್ಮ ಮನೆಯಲ್ಲೇ ತಾವು ಬೆಳಿಬೋದು. ನಮ್ಮ ಕೃಷಿಯಲ್ಲಿ ಏನ್ ಸಿಗ್ತಕ್ಕಂಥ ತ್ಯಾಜ್ಯ ಪದಾರ್ಥ ಏನಿದೆ, ಭತ್ತದ ಹುಲ್ಲು, ಗೋಧಿ ಹುಲ್ಲು, ಕಬ್ಬಿನ ಸಿಪ್ಪೆ ಇತ್ಯಾದಿ ಒಣ ಹುಲ್ಲುಗಳನ್ನು ಉಪಯೋಗಿಸಿ ನಾವು ಈ ಅಣಬೆ ಬೆಳೆಯನ್ನು ಬೆಳಿಬೋದು. ರೂಮ್ ಅಥವಾ ಒಂದು ಕೋಣೆ ಅಂತೇಳ್ತೀವಿ, ಅದಲ್ಲದೆ ಏನೇನು ಪರಿಕರಗಳು ಬೇಕು? ಅಷ್ಟೊಂದು ಏನು ಉಪಕರಣಗಳು ಏನು ಬೇಕಾಗಿಲ್ಲ. ಇದಕ್ಕೆ ನಮಗೆ ಒಂದು ಪ್ರೆಷರ್ ಕುಕ್ಕರ್ ಮನೆಯಲ್ಲಿ ಏನು ನಾವು ಅಡುಗೆ ಮಾಡಕ್ಕೆ ಉಪಯೋಗಿಸ್ತಾ ಇದೀವಲ್ಲ, ಆ ಪ್ರೆಷರ್ ಕುಕ್ಕರ್ ಇದ್ರೂ ಸಾಕು. ಇಲ್ಲಾಂದ್ರೆ ಪಾತ್ರೆಯನ್ನು ಇಟ್ಕೊಂಡು ಆ ಪಾತ್ರೆಗೆ ನೀರಾಕಿ ನಾವು ಯಾವುದೇ ಕಸಕಡ್ಡಿ ರೌದಿ ಸಿಗುತ್ತಲ್ಲ ಅದನ್ನ ಕುದಿಸ್ಬೇಕು. ಕುದಿಸ್ಬೇಕು ಅಂತಂದ್ರೆ ಸುಮಾರು 1 ಗಂಟೆವರೆಗೂ ಅದನ್ನ ನೀರಿನಲ್ಲಿ ಕುದಿಸ್ಬೇಕು. ಕುದಿಸೋದಕ್ಕಿಂತ ಮುಂಚೆ ನಾವು 0.5 ಗ್ರಾಂನಷ್ಟು ಬಾವಿಸ್ಟಿನ್ ದ್ರಾವಣವನ್ನು 10-12 ಲೀಟರ್ ನೀರಿಗೆ ಹಾಕಿಬಿಟ್ಟು ಒಂದು ರಾತ್ರಿ ನೀರಿನಲ್ಲಿ ನೆನೆ ಇಡಬೇಕು. ನೆನೆ ಇಟ್ಟುಬಿಟ್ಟು ಪುನಃ ನೆಕ್ಸ್ಟ್ ಮರುದಿನ ನಾವು ಅದನ್ನು ನೀರನ್ನೆಲ್ಲ ಬಸ್ದುಬಿಟ್ಟು ಮತ್ತೆ ಒಂದು 2-3 ಸರಿ ಸ್ವಚ್ಛ ನೀರಿನಿಂದ ಚೆನ್ನಾಗಿ ಆ ಒಂದು ಹುಲ್ಲನ್ನು ತೊಳಿಬೇಕು. ತೊಳೆದ ನಂತರ ನಾವು ಈ ಒಂದು ಹುಲ್ಲನ್ನು ಪುನಃ 30-40 ನಿಮಿಷದವರೆಗೆ ನೀರಿನಲ್ಲಿ ಕುದಿಸಬೇಕು. ಕುದಿಸಿದ ನಂತರ ಆ ನೀರನ್ನು ಪುನಃ ಬಸಿದು ಪ್ಲಾಸ್ಟಿಕ್ ಚೀಲಗಳು, ಪಾಲಿಥಿನ್ ಚೀಲಗಳು ಸಿಗ್ತವತ್ತಲ್ಲ, ಆ ಚೀಲಗಳಿಗೆ ಹಂತ ಹಂತವಾಗಿ ತುಂಬಿ ನಮ್ಮಲ್ಲಿ ಅಣಬೆ ಬೀಜ ಸಿಗುತ್ತೆ. ಇವತ್ತು ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಆಗಲಿ, ತೋಟಗಾರಿಕಾ ವಿಶ್ವವಿದ್ಯಾಲಯ ಆಗಲಿ, ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಈ ವರ್ಷದಿಂದ ನಾವು ಅಣಬೆ ಬೀಜ ತಯಾರು ಮಾಡ್ತಾ ಇದ್ವಿ. ನಮ್ಮ ರೈತರು ಅದರ ಸದುಪಯೋಗ ಪಡ್ಕೋಬೇಕು. ಈ ಒಂದು ಅಣಬೆ ಬೆಳೆಸುವಾಗ 1 ಕೆಜಿ ಸಾಮರ್ಥ್ಯದ ಪ್ಲಾಸ್ಟಿಕ್ ಚೀಲದಲ್ಲಿ 1.5 ಇಂಚು ಎತ್ತರಕ್ಕೆ ಒಂದು ಹಂತ ಈ ಒಂದು ಕುದಿಸಿದ ಭತ್ತದ ಹುಲ್ಲನ್ನು ಹರಡಬೇಕು. ಅದರ ನಂತರ 2 ಗ್ರಾಂ ಅಷ್ಟು ಈ ಒಂದು ಸ್ಪಾನ್ ಅಂತ ಕರಿತೀವಿ, ನಮಗೆ ಅಣಬೆ ಬೀಜಕ್ಕೆ ಸ್ಪಾನ್ ಅಂತ ಕರಿತೀವಿ, ಇದನ್ನ ಅದರಲ್ಲಿ ಸಿಂಪರಣೆ ಮಾಡಬೇಕು. ಆ ಬೀಜನ, ಅಣಬೆ ಬೀಜನ ಹೀಗೆ ಹರಡಬೇಕು. ಹೀಗೆ 4-5 ಅಂತ ಮಾಡಿ 3/4 ಭಾಗ ಚೀಲ ತುಂಬಿದ ಮೇಲೆ ಆ ಟೈಟಾಗಿ ರಬ್ಬರ್ ಬೆಂಡಕ್ಕೆ ಕಟ್ಟಿ ಪಿನ್ ಹೋಲ್ನಿಂದ, ಟಾರ್ಚ್ ಪಿನ್ನಿಂದ ಹೋಲ್ಗಳು ಮಾಡಬೇಕು. ಯಾಕೆಂದ್ರೆ ಇದು ಒಂದು ಅಣಬೆ ಆಕ್ಸಿಜನ್ ಏನಿದೆ ಅಲ್ಲ ನಮ್ಮಲ್ಲಿ ಗಾಳಿ ಉಪಯೋಗಿಸಿಕೊಂಡು ಬದುಕ್ತಕ್ಕಂಥ ಸೂಕ್ಷ್ಮ ಜೀವಿ. ಆದ್ರಿಂದ ಆ ತೂತುಗಳನ್ನು ಮಾಡಿದರೆ ಇಡೀ ಮೈ ತುಂಬ ತೂತುಗಳನ್ನು ಮಾಡಿದರೆ ಅದು ಆಕ್ಸಿಜನ್ ಸರಾಗ ಉಪಯೋಗಿಸ್ಕೊಂಡು 20 ದಿನವರೆಗೆ ಚೆನ್ನಾಗಿ ಬೆಳೆಯುತ್ತೆ. ಒಳಗೆ 20 ದಿನ ಆದ ನಂತರ ಒಂದು ಬ್ಲೇಡ್ನಿಂದ ಆ ಪ್ಲಾಸ್ಟಿಕ್ ಕವರ್ ಕಟ್ ಮಾಡಿ ಹಂಗೆ ಯಾವುದೇ ರೀತಿಯ ಒಂದು ಶೆಲ್ಫ್ನಲ್ಲಿ ಇಡಬೇಕದು. ಆ ಹಿಟ್ಟಾಗ 25ನೇ ದಿವಸಕ್ಕೆ ಮೊದಲನೇ ಕಟಾವು ಬರುತ್ತೆ. ಹೀಗೆ 45-60 ದಿವಸದವರೆಗೂ ನಾವು ಕಟಾವು ಮಾಡಬಹುದು. 4-5 ದಿನಗಳ ಮಧ್ಯದಲ್ಲಿ 4-5 ಸರಿ ನಾವು ಈ ಅಣಬೆಯನ್ನು ಕಟಾವು ಮಾಡಬಹುದು. ಇದು ಇವತ್ತು ನಮ್ಮ ಮಾರುಕಟ್ಟೆ ಬೆಲೆ 100 ಗ್ರಾಮ್ಗೆ 50 ರೂಪಾಯಿ ಇವತ್ತು ಮಾರಾಟ ಆಗ್ತಾ ಇದೆ. ನಮ್ಮ ರೈತರು ಅತಿ ಹೆಚ್ಚಿನ ಆದಾಯನ ಕಡಿಮೆ ವೆಚ್ಚದಲ್ಲಿ ಮಾಡಬಹುದು. ಉದಾಹರಣೆಗೆ ನಾವು 1 ಟನ್ ಒಂದು ಭತ್ತದ ರಾವದಿ ಅಥವಾ ಗೋಧಿ ಹುಲ್ಲಿನ ರಾವದಿ ಯಾವುದೇ ಕಸಕಡ್ಡಿ ಉಪಯೋಗಿಸ್ಕೊಂಡು ನಾವು ಅಣಬೆ ಬೆಳೆಸಿದ್ದಾದರೆ 500 ಕೆಜಿ ನಮಗೆ ಇಳುವರಿ ಸಿಗುತ್ತೆ. ಅಂದರೆ 50%, 50%ದಷ್ಟು ನಾವು ಅಣಬೆಯನ್ನು ಇದನ್ನು ಕಟಾವು ಮಾಡ್ಬೋದು. ನಾವು ಇದೇ ರೀತಿ ನಾವು ಪ್ರತಿಯೊಂದು ಬ್ಯಾಚ್ ವೈಸ್ ಮಾಡ್ಕೊತ ಹೋದ್ರೆ ಪ್ರತಿ ದಿನವೂ ನಾವು ಹಾರ್ವೆಸ್ಟ್ ಮಾಡಿಬಿಟ್ಟು ಒಳ್ಳೆ ಒಳ್ಳೆ ಮಾರುಕಟ್ಟೆಯಲ್ಲಿ ಹೋಟೆಲ್ಗಳು ಇರ್ತವೆ ಮತ್ತು ಕೆಲವೊಂದು ಸೊಸೈಟಿಗಳು, ಕೆಲವೊಂದು ಬೇಕರಿಯವರಿಗೆ ನಾವು ಸಂಪರ್ಕವನ್ನು ಇಟ್ಕೊಂಡಾಗ ಅವರು ತಾವಾಗೇ ಬಂದ್ಬಿಟ್ಟು ನಮ್ಮಲ್ಲಿ ಖರೀದಿ ಮಾಡ್ತಕ್ಕಂಥದ್ದು. ಈ ಉತ್ಪಾದನೆ ಬಗ್ಗೆ ಸ್ವಲ್ಪ ಹೇಳಿದ್ರಿ. ಅಂದ್ರೆ ಅಟ್ಟ ಪದ್ಧತಿಯೊಳಗೂ ಕೂಡ ಮಾಡಿದ್ರೆ ನಮಗೆ ಜಾಗ ಜಾಸ್ತಿ ಅಂದ್ರೆ ಹೆಚ್ಚು ಬೆಳಿಲಿಕ್ಕೆ ಸಾಧ್ಯ. ಇಂಥವೆಲ್ಲನು ಈಗ ರೇಷ್ಮೆ ಮಾಡ್ತಾ ಇದೀವಲ್ಲ, ಮುಂಚೆ ಒಂದೇ ಇದ್ರೊಳಗೆ ಬೆಳಿತಿದ್ವಿ, ಈಗ ಅಟ್ಟ ಮೇಲೆ ಮೇಲೆ ಮೇಲೆ ಮಾಡಿಕೊಂಡು ಸೆಲ್ಫ್ ಮಾಡ್ತೀವಲ್ಲ, ಆ ರೀತಿ ಬೆಳೆಯೋದ್ರಿಂದ ಇರುವಂತ ಸ್ವಲ್ಪ ಜಾಗವನ್ನ ಹೆಚ್ಚು ಬಳಸ್ಕೊಂಡಂಗಾಗುತ್ತೆ. ಹೌದು ಸರ್, ಈಗ ನಾವು ಹಟ್ಟ ಅಂತಂದ್ರೆ ನಾವು ಅಲ್ಲಿಗೆ ಎಲ್ಲ ಹಾಕಿ ಮಾಡೋದಕ್ಕಿಂತ ನಮ್ಮಲ್ಲಿ ಪರಿಸರದಲ್ಲಿ ನಮ್ಮ ಏನು ಪ್ರಕೃತಿಯಲ್ಲಿ ಏನ್ ಸಿಗ್ತಕ್ಕಂತ ಒಂದು ಬಿದಿರು ಕಟ್ಟಿಗೆ ಏನಿದೆವಲ್ಲ ಅದರಿಂದಲೇ ನಾವು ಒಂದು ಹಟ್ಟುಗಳು ಮಾಡ್ಕೊಂಡು ಅದನ್ನೇ ಸೆಲ್ಫ್ ಅಂತ ಉಪಯೋಗ ಮಾಡಿದ್ದು ಅದ್ರ ಮೇಲೆ ಇಡ್ಬೋದು. ನಾವು ಕಡಿಮೆ ಸಣ್ಣ ರೂಮ್ ನಲ್ಲಿ ಅತಿ ಹೆಚ್ಚಿನ ಆದಾಯ ನಾವು ಪಡಿಬಹುದು. ಒಳ್ಳೆ ಗಾಳಿ ಬೆಳಕು ಚೆನ್ನಾಗಿರೋಂತ ಸ್ವಚ್ಛವಾದ ರೂಮ್ ನಲ್ಲಿ ನಾವು ಅಣಬೆ ಬೆಳೆಯನ್ನು ಬೆಳೆಯೋಕೆ ಪ್ರಾರಂಭ ಮಾಡಬಹುದು. ಅದಕ್ಕಿಂತ ಮುಂಚೆ ನಾವು ಆ ಅಣಬೆ ಬೆಳೆತಕ್ಕಂತ ಒಂದು ಜಾಗ ಅಥವಾ ಕೊಠಡಿ ಏನಿದೆ ಅದನ್ನ 2-4% ಪ್ರಮಾಣದಲ್ಲಿ ಫಾರ್ಮಾಲ್ಡಿಹೈಡ್ ದ್ರಾವಣವನ್ನು ಇಟ್ಟರೆ ಬೇರೆ ಯಾವುದೇ ಶಿಲೀಂಧ್ರಗಳ ಒಂದು ಬೆಳವಣಿಗೆ ಆ ರೂಮ್ ನಲ್ಲಿ ಇರಲ್ಲ. ಇದು ನಮ್ಮ ಅಣಬೆಗೆ ಏನು ಯಾವ ರೀತಿಯ ತೊಂದರೆ ಕೊಡೋದಿಲ್ಲ, ಸ್ವಚ್ಛವಾಗಿ ನಾವು ಅಣಬೆಯನ್ನು ಬೆಳೆದೋದು. ಈ ರೀತಿಯಾಗಿ ಕುದಿಸಿ ಅದರೊಳಗೆ ಹುಲ್ಲನ್ನು ತುಂಬಿ ಹಂತ ಹಂತವಾಗಿ ಬೀಜ ಹಾಕಿ ತುಂಬ ಕಟ್ಟಿ ಪಿನ್ ತಗೊಂಡು ಹೋಲ್ ಹೋಲ್ ಮಾಡಿ ಕೈ ಬಿಟ್ವಿ, ಅದಕ್ಕೆ ತೇವಾಂಶ ನಿರ್ವಹಣೆ ಮಾಡೋದು ಅವಶ್ಯಕತೆ ಇದೆ. ಹೌದು ಸರ್, ಅದಕ್ಕೆ ನಾವು ಪಾಲಿಥಿನ್ ಚೀಲದಲ್ಲಿ ತುಂಬಿಟ್ಟ ನಂತರ ನಾವು ಒಂದು ಗನಿ ಬ್ಯಾಗ್ ಅಂತ ಏನಿರ್ತೀವಿ ನಮ್ದು ಗೋಣಿ ಚೀಲನ, ಅದನ್ನ ನೀರಿನಲ್ಲಿ ಎದ್ದಿ ಅದ್ರ ಮೇಲೆ ಇಡಬೇಕು. ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ಮತ್ತೆ ಸಾಯಂಕಾಲ ನೀರು ಸಿಂಪರಣೆ ಮಾಡಿದರೆ ನಾವು ತೇವಾಂಶವನ್ನು 20 ದಿವಸವರೆಗೆ ಕಾದ್ಕೋಬಹುದು. ಅದಾದ ನಂತರನೂ ಕೂಡ ನಾವು ದಿನಕ್ಕೆ 4-5 ಸಾರಿ ಅವು ಏನು ಅಣಬೆಗಳು ಹೇಳ್ತಾವಲ್ಲ ಅವಕ್ಕೂ ಕೂಡ ನಾವು ನೀರಿನ ಸಿಂಪರಣೆ 45-60 ದಿನಗಳವರೆಗೂ ನಾವು ಸಿಂಪರಣೆ ಮಾಡಬೇಕಾಗತ್ತೆ ಸರ್, ಯಾಕಂದ್ರೆ ತೇವಾಂಶ ಅದಕ್ಕೆ ಬಹಳ ಅತ್ಯವಶ್ಯಕವಾಗಿದೆ. ಈ ರೀತಿಯಾಗಿ ನಾವು ತೇವಾಂಶವನ್ನ ರೂಮಿನೊಳಗೆ ನಿರ್ವಹಣೆ ಮಾಡುವಂತ ಸಂದರ್ಭದೊಳಗೆ ಬೇರೆ ಬೇರೆ ರೋಗಾಣುಗಳು ಬರುವುದು, ಶಿಲೀಂಧ್ರಗಳು ಬರುವುದು, ಹಂಗೇನು ಸಮಸ್ಯೆ ಆಗ್ಲಿಕ್ಕಿಲ್ಲ? ಈಗ ನಾವು ಪ್ರಾರಂಭದಲ್ಲಿ ಚೆನ್ನಾಗಿ ಪಾಶ್ಚೀಕರಿಸಿದ್ರೆ ಕುದಿಸಿದ್ದೇ ಆದಲ್ಲಿ ಯಾವುದೇ ರೀತಿಯ ರೋಗ ಅಥವಾ ಕೀಟಗಳ ಬಾಧೆ ಬರೋದಿಲ್ಲ. ಆದಷ್ಟು ನಮ್ಮ ಒಂದು ಕೊಠಡಿಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡಬೇಕು. ಈ ರೀತಿಯಾಗಿ ಒಂದು ಸರಿ ನಾವು ಹಂತ ಹಂತವಾಗಿ ನಾವು ಕಟಾವು ಮಾಡಬಹುದು, ಇಷ್ಟು ದಿನಕ್ಕೆ ಇಷ್ಟಿಷ್ಟು ಕೆಜಿ ಅದ್ರಲ್ಲಿ ತಕ್ಕೋಬಹುದು ಅಂತ ಹೇಳಿ ಆ ರೀತಿಯಾಗಿ ಒಂದ್ಸಲ ನಾವು ಕಟಾವು ಮಾಡ್ಕೋತ ಹೋದಂಗಿಲ್ಲ, ಅದು ಹಿಂದಿನಿಂದ ಬೆಳಕು ಇಲ್ಲಿಂದ ಮತ್ತೆ ಪುನಃ ಬೆಳಕಂತ ಬರುತ್ತೆ ಸರ್. ಅದರಲ್ಲಿ ಏನು ನಾವು ಉಪಯೋಗಿಸ್ತಕ್ಕಂತ ಕಚ್ಚಾ ಪದಾರ್ಥ ಕೃಷಿ ತ್ಯಾಜ್ಯ ಪದಾರ್ಥ ಏನು ಬತ್ತದಲ್ಲ ಇಲ್ಲ ಗೋಧಿ ಹುಲ್ಲು ಅಥವಾ ಯಾವುದೇ ಗೋವಿನ ಜೋಳದ ರೌದಿ ಉಪಯೋಗಿಸಿದ್ರು ಅದರಲ್ಲಿ ಇಂಗಾಲದ ಪ್ರಮಾಣ ಯಾವಾಗ ಖಾಲಿ ಆಗುತ್ತೋ ಅಲ್ಲಿಗೆ ಅದರ ಬೆಳವಣಿಗೆ ನಿಂತು ಹೋಗುತ್ತೆ ಸರ್. ಇಂಗಾಲ ಆ ಒಂದು ಶಿಲೀಂಧ್ರಕ್ಕೆ ಬೇಕಾಗೋವರೆಗೂ ಬೆಳೆಯುತ್ತೆ, ಬೆಳೆದು ಕಟಾವು ಮಾಡಬಹುದು. ಅದು ಒಂದು ಸಾರಿ ಖಾಲಿ ಆಯ್ತು ಅಂದ್ರೆ ಇಂಗಾಲ ಅದರ ಬೆಳವಣಿಗೆ ಅಲ್ಲಿಗೆ ಕುಂಠಿತಗೊಳ್ಳುತ್ತೆ ಸರ್. ಈ ಕಟಾವು ಮಾಡುವಂತ ಸಂದರ್ಭದೊಳಗೆ ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ಪೂರ್ತಿ ಕಟ್ ಮಾಡಿ ತೆಗೆದ್ಬಿಡುದು? ಪೂರ್ತಿ ಕಟ್ ಮಾಡಿ ತೆಗಿಬೇಕು ಸರ್. ಕಟ್ ಮಾಡಿ ತೆಗೆದ್ಬಿಟ್ಟು ನೀರು ಸ್ಪ್ರೇ ಮಾಡ್ತಾ ಇರ್ಬೇಕು ಅದಕ್ಕೆ ಯಾವಾಗಲೂ ನೀರಿನ ಸಿಂಪಲ್ನೇ ಅತ್ಯವಶ್ಯಕ. ಈಗ ಕಟಾವು ಮಾಡುವುದು ಕೂಡ ಅಲ್ಲಿ ಏನರ ಇಂಥ ತಂತ್ರವನ್ನು ಬಳಸಬೇಕು ಹಂಗೇನ್ರಿ ಇರುತ್ತ? ಅದು ಏನಿಲ್ಲ ಸರ್, ಕಟಾವು ಮಾಡ್ಬೇಕಾದ್ರೆ ಅತಿ ಹೆಚ್ಚು ಬಲಿಲಿಕ್ಕೆ ಅವಕಾಶ ಕೊಡಬಾರ್ದು ನಾವು ಅಣಬೆಗೆ. ಅದು ಎಳೆದು ಆಗಬಾರ್ದು, ತೀರ ಬಲಿತು ಆಗಬಾರ್ದು. ಮೀಡಿಯಂ ಬೆಳವಣಿಗೆ ಆಯ್ತು ಅಂತಂದ್ರೆ, ಮಧ್ಯಮ ಬೆಳವಣಿಗೆ ಇತ್ತು ಅಂದ್ರೆ ಅವಾಗ ನಾವು ಕಟ್ ಮಾಡಿರೋ ಒಳ್ಳೇದು. ಯಾಕೆಂದ್ರೆ ಅತಿ ಹೆಚ್ಚು ಬಲಿತು ಅಂದ್ರೆ ಅದು ನಮ್ಮಲ್ಲಿ ಡೈಜೆಷನ್ ಏನು ಜೀರ್ಣ ಆಗ್ತಕ್ಕಂಥದ್ದು ಕಷ್ಟ, ಅದರಲ್ಲಿ ಸಾಕಷ್ಟು ಫೈಬರ್ ಕಂಟೆಂಟ್ ಇರುತ್ತೆ. ಈ ಅದು ಕೂಡ ಇಷ್ಟು ತಾಸಿನೊಳಗೆ ಮಾರಾಟ ಆಗಬೇಕು ಅಥವಾ ಇಷ್ಟು ತಾಸಿನೊಳಗೆ ನಾವು ತಿನ್ನಬೇಕು ಅನ್ನುವಂಥದ್ದು ಅಥವಾ ಒಂದೊಳ್ಳೆ ಬಿಟ್ಟು ಅಂತೇಳಂದ್ರೆ ಸಮಸ್ಯೆ ಆಗುವಂಥದ್ದು ಇಂತ ಏನು? ಅದು ಒಂದು ಒಳ್ಳೆಯ ಪ್ರಶ್ನೆ ಸರ್. ಈಗ ಅದನ್ನ ಈಗ ಬೆಳವಣಿಗೆ ಬಂದ ತಕ್ಷಣ ನಾವು ಕಟಾವು ತಕ್ಷಣ ಇಮ್ಮಿಡಿಯೇಟ್ ಅದು ಮಾರಾಟ ಆಗಬೇಕು. ಇಲ್ಲ ಅಂತಂದ್ರೆ ಅವತ್ತಾಗಲಿಲ್ಲ ಅಂತಂದ್ರೆ ನಾವು ರೆಫ್ರಿಜರೇಟರ್ನಲ್ಲಾಯ್ತು, ಕೋಲ್ಡ್ ಸ್ಟೋರೇಜ್ನಾಗಾಯ್ತು ಇಟ್ಟು ಒಂದು ವಾರದವರೆಗೂ ಇಟ್ಟು ನಾವು ಮಾರಾಟ ಮಾಡಬಹುದು. ಇಲ್ಲ ಇನ್ನೊಂದು ವಿಧಾನ ಅಂತಂದ್ರೆ, ಈಗ ಅವತ್ತು ನಮಗೆ ಮಾರಾಟ ಆಗಲಿಲ್ಲ ಅಂತಂದ್ರೆ ಅದನ್ನ ಒಣಗಿಸ್ಬೇಕು, ನಾವು ಬಿಸಿಲಲ್ಲಿ ಒಣಗಿಸಿ ಶೇಖರಣೆ ಮಾಡಿಟ್ಟು ಅದು ಕೂಡ ಒಂದು ಅತಿ ಹೆಚ್ಚು ಬೆಲೆ ಸಿಗ್ತಕ್ಕಂತ ಅಣಬೆ ಆಗುತ್ತೆ. ಯಾಕೆಂದ್ರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಈ ಅಣಬೆ ಪೌಡರ್ ಮಾಡಿ ಟ್ಯಾಬ್ಲೆಟ್ಸ್ ಕೂಡ ಪ್ರಿಪೇರ್ ಮಾಡ್ತಾರೆ, ಅದರಲ್ಲಿ ಕೊಬ್ಬಿನ ಅಂಶ ತುಂಬ ಕಡಿಮೆ ಇರುತ್ತೆ. ಇದು ಸಕ್ಕರೆ ಕಾಯಿಲೆ ಇರತಕ್ಕಂಥ ರೋಗಿಗಳಿಗೆ ಒಂದು ಉತ್ತಮವಾದಂಥ ಆಹಾರ, ಹಲವಾರು ವಿಟಮಿನ್ಗಳು ಇದರಲ್ಲಿ ಇದ್ದಾವೆ ಮತ್ತು ಖನಿಜಾಂಶಗಳು ಕೂಡ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರೋದ್ರಿಂದ ಒಂದು ಒಳ್ಳೆಯ ಆಹಾರ ಆಗಿ ಸಿಗುತ್ತದೆ. ಈಗ ಮಾರಾಟದ ಬಗ್ಗೆನೇ ನಾವು ನೋಡಿಕೊಂಡಾಗ

ಬಂದೆ ಬಲು ಚೆನ್ನೋಳು, ಮಾವ ನಾ ಬಂದೆ ಬಲು ಚೆನ್ನೋಳು. ಹುಬ್ಬಳ್ಳಿ ಚಂತೆಗೆ ಹೋಗಬೇಡ ಮಾವ, ದೊಡ್ಡ ದೊಡ್ಡ ಸೀರೆ ತರಬೇಡ ಮಾವ. ನಾ ಬಂದೆ ನಾ ಚೆನ್ನೋಳು, ನಾ ಬಂದೆ ನಾ ಚೆನ್ನೋಳು, ಮಾವ ನಾ ಬಂದೆ ಬಲು ಚೆನ್ನೋಳು. ಹುಬ್ಬಳ್ಳಿ ಚಂತೆಗೆ ಹೋಗಬೇಡ ಮಾವ, ದೊಡ್ಡ ದೊಡ್ಡ ಸೀರೆ ತರಬೇಡ ಮಾವ. ನಾ ಬಂದೆ ನಾ ಚೆನ್ನೋಳು, ನಾ ಬಂದೆ ನಾ ಚೆನ್ನೋಳು, ಮನ ನಾ ಬಂದೆ ಬಲು ಚೆನ್ನೋಳು. ಕುಂಬರ ಶಾಲಿಗೆ ಹೋಗಬೇಡ ಲತ್ತೆ, ದೊಡ್ಡ ದೊಡ್ಡ ಕೊಡನ ತರಬೇಡ ಲತ್ತೆ. ನಾ ಬಂದೆ ನಾ ಚೆನ್ನೋಳೆ, ನಾ ಬಂದೆ ನಾ ಚೆನ್ನೋಳೆ ಅತ್ತೆ, ನಾ ಬಂದೆ ಬಲು ಚೆನ್ನೋಳೆ. ಕುಂಬರ ಮನೆಗೆ ಹೋಗಬೇಡ ಲತ್ತೆ, ದೊಡ್ಡ ದೊಡ್ಡ ಕೊಡನ ತರಬೇಡ ಲತ್ತೆ. ನಾ ಬಂದೆ ನಾ ಚೆನ್ನೋಳೆ ನನ್ನತ್ತೆ, ನಾ ಬಂದೆ ನಾ ಚೆನ್ನೋಳೆ, ನಾ ಬಂದೆ ನಾ ಚೆನ್ನೋಳೆ ನನ್ನತ್ತೆ, ನಾ ಬಂದೆ ಬಲು ಚೆನ್ನೋಳೆ. ಒಬ್ಬನ ಕಟ್ಟಿದೆ ಒಬ್ಬನ ಬಿಟ್ಟಿದೆ, ಒಬ್ಬನ ತಕ್ಕೊಂಡು ಒಳಗಿಟ್ಟೆ ಬಂದೆ. ಮಾತಾಡ ಮಾತಾಡ ಮಲ್ಲಿಗೆ, ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ, ಮಾತಾಡ ಮಾತಾಡ ಮಲ್ಲಿಗೆ. ಒಬ್ಬನ ಬಿಟ್ಟಂದೆ ಒಬ್ಬನ ಕಟ್ಟಿದೆ, ಒಬ್ಬನ ತಕ್ಕೊಂಡು ಒಳಗಿಟ್ಟೆ ಬಂದೆ. ಮಾತಾಡ ಮಾತಾಡ ಮಲ್ಲಿಗೆ, ಮಾತಾಡ ಮಾತಾಡ ಮಲ್ಲಿಗೆ ಜೀವಂತಿಗೆ, ಮಾತಾಡ ಮಾತಾಡ ಮಲ್ಲಿಗೆ. ಯಾವನ ಕಟ್ಟಿದೆ ಯಾವನ ಬಿಟ್ಟಿದೆ, ಯಾವನ ತಕ್ಕೊಂಡು ಒಳಗಿಟ್ಟೆ ಬಂದೆ. ಮಾತಾಡ ಮಾತಾಡ ಮಲ್ಲಿಗೆ, ಮಾತಾಡ ಮಾತಾಡ ಮಲ್ಲಿಗೆ ಜೀವಂತಿಗೆ, ಮಾತಾಡ ಮಾತಾಡ ಮಲ್ಲಿಗೆ. ಒಬ್ಬನ ಕಟ್ಟಿದೆ ಒಬ್ಬನ ತಕ್ಕೊಂಡು ಒಳಗಿಟ್ಟೆ ಬಂದೆ. ಮಾತಾಡ ಮಾತಾಡ ಮಲ್ಲಿಗೆ, ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ, ಮಾತಾಡ ಮಾತಾಡ ಮಲ್ಲಿಗೆ. ಆಕಳು ಬಿಟ್ಟಿದೆ ಕರುವನು ಕಟ್ಟಿದೆ, ಹಾಲನ್ನು ತಕ್ಕೊಂಡು ಒಳಗಿಟ್ಟೆ ಬಂದೆ. ಮಾತಾಡ ಮಾತಾಡ ಮಲ್ಲಿಗೆ, ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ, ಮಾತಾಡ ಮಾತಾಡ ಮಲ್ಲಿಗೆ. ಹಾಲನ್ನು ಕಟ್ಟಿದೆ ಮಾನನು ತಗೊಂಡ್ರೆ, ಮಾತಾಡ ಮಾತಾಡ ಮಲ್ಲಿಗೆ, ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ, ಮಾತಾಡ ಮಾತಾಡ ಮಲ್ಲಿಗೆ. ಒಬ್ಬನಿಗೆ ಕಾಲು ಕೊಟ್ಟೆ, ಒಬ್ಬನಿಗೆ ಕೈ ಕೊಟ್ಟೆ, ಒಬ್ಬನಿಗೆ ಹುಟ್ಟು ಶಾಲಿ ಬಿಟ್ಟು ಕೊಟ್ಟೆ ರಣದ. ಮಾತಾಡ ಮಾತಾಡ ಮಲ್ಲಿಗೆ, ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ, ಮಾತಾಡ ಮಾತಾಡ ಮಲ್ಲಿಗೆ. ಒಬ್ಬನಿಗೆ ಕಾಲು ಕೊಟ್ಟೆ, ಒಬ್ಬನಿಗೆ ಕೈ ಕೊಟ್ಟೆ, ಒಬ್ಬನಿಗೆ ಹುಟ್ಟು ಶಾಲೆ, ಮಾತಾಡ ಮಾತಾಡ ಮಲ್ಲಿಗೆ, ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ, ಮಾತಾಡ ಮಾತಾಡ ಮಲ್ಲಿಗೆ. ಯಾವನಿಗೆ ಕಾಲು ಕೊಟ್ಟೆ, ಯಾವನಿಗೆ ಕೈ ಕೊಟ್ಟೆ, ಯಾವನಿಗೆ ಹುಟ್ಟು ಶಾಲಿ ಬಿಟ್ಟು ಕೊಟ್ಟೆ ರಣದ. ಮಾತಾಡ ಮಾತಾಡ ಮಲ್ಲಿಗೆ, ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ, ಮಾತಾಡ ಮಾತಾಡ ಮಲ್ಲಿಗೆ. ಯಾವನಿಗೆ ಕೈ ಕೊಟ್ಟೆ, ಯಾವನಿಗೆ ಕಾಲು ಕೊಟ್ಟೆ, ಯಾವನಿಗೆ ಹುಟ್ಟು ಶಾಲಿ ಬಿಟ್ಟು ಕೊಟ್ಟೆ ರಣದ. ಮಾತಾಡ ಮಾತಾಡ ಮಲ್ಲಿಗೆ, ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ, ಮಾತಾಡ ಮಾತಾಡ ಮಲ್ಲಿಗೆ. ಬಳಗಾರಿಗೆ ಕೈ ಕೊಟ್ಟೆ, ಕಂಚುಗಾರಿಗೆ ಕಾಲು ಕೊಟ್ಟೆ, ಮಡುಗುಳಿಗೆ ಹುಟ್ಟು ಚಾಲಿ ಬಿಟ್ಟು ಕೊಟ್ಟೆ ರಣದ. ಮಾತಾಡ ಮಾತಾಡ ಮಲ್ಲಿಗೆ, ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ, ಮಾತಾಡ ಮಾತಾಡ ಮಲ್ಲಿಗೆ. ಕಂಚುಗಾರಿಗೆ ಕಾಲು ಕೊಟ್ಟೆ, ಬಳಗಾರಿಗೆ ಕೈ ಕೊಟ್ಟೆ, ಮಡುಗುಳಿಗೆ ಹುಟ್ಟು ಚಾಲಿ ಬಿಟ್ಟು ಕೊಟ್ಟೆ ರಣದ. ಮಾತಾಡ ಮಲ್ಲಿಗೆ, ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ, ಮಾತಾಡ ಮಾತಾಡ ಮಲ್ಲಿಗೆ. ಒಂದನ್ನು ಹಾಸಿದೆ ಒಂದನ್ನು ಹೊರದಿದೆ, ಒಂದನ್ನು ತಕ್ಕಂಡೆ ತಲೆ ನಿಮಗೆ ಹಾಕೊಂಡೆ. ಮಾತಾಡ ಮಾತಾಡ ಮಲ್ಲಿಗೆ, ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ, ಮಾತಾಡ ಮಾತಾಡ ಮಲ್ಲಿಗೆ. ಒಂದಾಚಿಗೆ ಹಾಕಿದೆ ಒಂದನ್ನು ಹೊರದಿದೆ, ಒಂದನ್ನು ಮಲ್ಲಿಗೆ. ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ, ಮಾತಾಡ ಮಾತಾಡ ಮಲ್ಲಿಗೆ. ಯಾರನ್ನು ಹಾಸಿದೆ ಯಾರನ್ನು ಹೊರದಿದೆ, ಯಾರನ್ನು ತಗೊಂಡೆ ತಲೆ ನಿಮಗೆ ಹಾಕೊಂಡೆ. ಮಾತಾಡ ಮಾತಾಡ ಮಲ್ಲಿಗೆ, ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ, ಮಾತಾಡ ಮಾತಾಡ ಮಲ್ಲಿಗೆ. ಯಾವನ ಕಟ್ಟಿ ಯಾವನ ಬರ್ಕೊಂಡೆ, ಯಾವನ ತಲೆ ನಿಮಗೆ ಹಾಕೊಂಡೆ. ಮಾತಾಡ ಮಾತಾಡ ಮಲ್ಲಿಗೆ, ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ, ಮಾತಾಡ ಮಾತಾಡ ಮಲ್ಲಿಗೆ. ಹಸಿಯನ್ನು